ಯಾವಾಗ ನಾವು ಹಸಿರು ಕ್ರಾಂತಿಯನ್ನ ನಾವು ಅಳವಡಿಸಿಕೊಂಡ್ವೋ ಆಗ ಅಧಿಕ ಇಳುವರಿ ಕೊಡುವ ಹಾಗೂ ರಾಸಾಯನಿಕ ಗೊಬ್ಬರಗಳಿಗೆ ಚೆನ್ನಾಗಿ ಒಂದು ಪ್ರತಿಕ್ರಿಯೆ ನೀಡುವಂತ ಗಿಡ್ಡ ತಳಿಗಳನ್ನ ನಾವು ವ್ಯವಸಾಯಕ್ಕೆ ತಗೊಂಬಂದ್ವಿ. ಈ ತಳಿಗಳು ಯಾವಾಗ ತಮ್ಮ ಬೆಳವಣಿಗೆ ಪೂರಕ ವಾತಾವರಣ ಇರುತ್ತೋ, ಯಾವುದೇ ಒಂದು ಪೋಷಕಾಂಶ ಕೊರತೆ ಇರೋದಿಲ್ವೋ, ಯಾವ ಒಂದು ಕೀಟ ಬಾಧೆ ಇರೋದಿಲ್ವೋ, ಯಾವ ಒಂದು ಕಳೆಯ ಬಾಧೆ ಇರೋದಿಲ್ವೋ, ಯಾವ ಒಂದು ಕೊರತೆನೆ ಇಲ್ಲದೆ ಇದ್ದಾಗ ಅತಿ ಹೆಚ್ಚು ಇಳುವರಿ ಕೊಡುವಂತ ತಳಿಗಳಾಗಿವೆ. ಆದರೆ ನಮ್ಮ ಹಳೆಯ ಕಾಲದ ಸಾಂಪ್ರದಾಯಿಕ ತಳಿಗಳು ಏನಿದಾವೆ, ಯಾವುದೇ ಭತ್ತ ಇರ್ಬೋದು, ಈಗ ರಾಜಮುಡಿ ಇದೆ, ಸಣ್ಣವಾಳ್ಯ ಇದೆ, ಇಂಥ ಭತ್ತಗಳು ಎಲ್ಲ ಒಂದು ಕೀಟಬಾಧೆ ಹಾಗೂ ರೋಗ ಬಾಧೆ. ಉದಾಹರಣೆಗೆ ಈ ಏಡಿ ಕುಣಿ ಅಂತ ಒಂದು ಭತ್ತ ಬರುತ್ತೆ, ಇದು ಎಷ್ಟು ಒಂದು ತಿಂಗಳ ತನಕ ನೀರು ನಿಂತರೂ ಕೂಡ ಯಾವುದೇ ಒಂದು ಕೊಳೆಯೋದಿಲ್ಲ. ಅದು ಅದೇ ತರ ಭತ್ತದಲ್ಲಿ ಮತ್ತೆ ನೆರೆಗುಳಿ ಅಂತ ಒಂದು ಭತ್ತ ಬರುತ್ತೆ. ಈ ತರ ಇವೆಲ್ಲವೂ ಕೂಡ ನೈಸರ್ಗಿಕವಾಗಿ ಸ್ಟ್ರೆಸ್ ಅಂತ ಹೇಳ್ತೀವಿ ಇವನ್ನ ಎದುರಿಸಿ ಉತ್ಪತ್ತಿ ಆದಂತ ತಳಿಗಳಾಗಿರೋದ್ರಿಂದ ಇವುಗಳು ಸಾವಯವ ಕೃಷಿಯಲ್ಲಿ ಕಡಿಮೆ ಪೋಷಕಾಂಶ ಒದಗಿಸಿದ್ರು ಕೂಡ ಕೀಟ ಹಾಗೂ ರೋಗ ಬಾಧೆ ಪ್ರತಿರೋಧವನ್ನು ಒಡ್ಡಿ ಯಾವುದೇ ಒಂದು ಬರ ಇದ್ರೂ ಕೂಡ ಅದನ್ನ ಎದುರಿಸಿ ನಿಲ್ಲುವಂತ ಶಕ್ತಿ ಇರೋದ್ರಿಂದ ಇವು ಯಾವುದೇ ಒಂದು ನೈಸರ್ಗಿಕ ತೊಂದರೆಗಳಿಗೆ ಇದ್ರೂ ಕೂಡ ಅತಿ ಹೆಚ್ಚು ಸಾಮಾನ್ಯ ಒಂದು ಮಧ್ಯಮ ಪ್ರಮಾಣದ ಇಳುವರಿಯನ್ನ ಕಡಿಮೆ ಖರ್ಚಿನಲ್ಲಿ ಕೊಡುವಂತ ಸಾಮರ್ಥ್ಯವನ್ನು ಹೊಂದಿದೆ. ಹಾಗಾಗಿ ನಾವು ಸಾವಯವ ಕೃಷಿಗೆ ಹೋಗ್ಬೇಕು ಅಂತಂದ್ರೆ ಮತ್ತೆ ನಾವೆಲ್ಲರೂ ಕೂಡ ಹಳೆಯ ಕಾಲದ ತಳಿಗಳು ಏನಿದಾವೆ ಅವುಗಳು ನಮ್ಮ ಕೊಟ್ಟಿಗೆ ಗೊಬ್ಬರ ಇರಬಹುದು, ಸಾಂಪ್ರದಾಯಿಕ ಕೀಟ ಹತೋಟಿ ಪದ್ಧತಿಗಳಿಗೆ ಚೆನ್ನಾಗಿ ಒಂದು ಪ್ರತಿಕ್ರಿಯೆಯನ್ನು ನೀಡಿ ಯಾವುದೇ ಒಂದು ರಾಸಾಯನಿಕಗಳನ್ನ ಬಳಸದೇ ಇದ್ರೂ ಕೂಡ ಉತ್ತಮ ಇಳುವರಿನ ನಾವು ಪಡೆಯೋದಕ್ಕೆ ಅವಕಾಶ ಇದೆ. ಹಾಗಾಗಿ ನಾವು ಯಾರಾದರೂ ರೈತರು ಸಾವಯವ ಕೃಷಿ ಮಾಡ್ತೀನಿ ಅಂತಂದ್ರೆ ನೀವು ಪ್ರಪ್ರಥಮವಾಗಿ ಏನ್ ಮಾಡಬೇಕು ಅಂತಂದ್ರೆ ಈ ಸುಧಾರಿತ ತಳಿಗಳನ್ನ ಬಳಸುವ ಬದಲಾಗಿ ನಿಮ್ಮ ಹಳೆಯ ಕಾಲದ ಭತ್ತದ ತಳಿಗಳನ್ನ ಹುಡುಕಿ ಅಂತ ಒಂದು ಭತ್ತದ ತಳಿ ಇರ್ಬೋದು, ರಾಗಿ ಇರ್ಬೋದು, ಇವೆಲ್ಲವೂ ಕೂಡ ಕೆಲವೊಂದು ಭಾಗದಲ್ಲಿ ಇನ್ನೂ ಆದರೂ ಸಾಂಪ್ರದಾಯಿಕ ತಳಿಗಳಿದ್ದಾವೆ. ನೀವು ಸಾವಯವ ಕೃಷಿ ಮಾಡಬೇಕು ಅಂತಿರೋರು ದಯವಿಟ್ಟು ಈ ಸುಧಾರಿತ ತಳಿಗಳನ್ನ ಬಳಸೋದ್ರ ಬದಲಾಗಿ ಏನು ಸಾಂಪ್ರದಾಯಿಕ ತಳಿಗಳನ್ನ ಹುಡುಕಿ ಅದರಲ್ಲಿ ಸಾವಯವ ಕೃಷಿ ಮಾಡಿದ್ರೆ ನಿಮಗೆ ಹೆಚ್ಚಿನ ಒಂದು ಪ್ರತಿಕ್ರಿಯೆ ಸಿಗುತ್ತೆ ಮತ್ತೆ ನೀವು ಅದರಲ್ಲಿ ಸಕ್ಸಸ್ ಕಾಣಬಹುದು ಅಂತ ನಾನು ಹೇಳೋದಕ್ಕೆ ಇಚ್ಛಪಡ್ತೀನಿ. ಈ ಸಾಂಪ್ರದಾಯಿಕ ಭತ್ತ ಇರ್ಬೋದು, ರಾಗಿ, ಇವು ಎಲ್ಲಿ ಸಿಗ್ತವೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ನಿಮಗೆ ಸಾವಯವ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ದೂರವಾಣಿ ಸಂಖ್ಯೆ 6361595936337 ನೀವು ಸಂಪರ್ಕಿಸಬಹುದು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ಚಿತ್ರದುರ್ಗ, ಮಡಿಕೇರಿ, ಭದ್ರಾವತಿ ಹಾಗೂ ಮಂಗಳೂರು ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಸೆನ್ಸೇಷನಲ್ ಸ್ಟಾರ್ ಕೋಮಲ್ ಅಭಿನಯದ ನಂದಕಿಶೋರ್ ನಿರ್ಮಾಣದ ಅದ್ಭುತ ಹಾಸ್ಯಭರಿತ ಚಿತ್ರ ಉಂಡೆನಾಮ ಇದು ಏಪ್ರಿಲ್ 14ರಂದು ರಾಜ್ಯಾದ್ಯಂತ ಬಿಡುಗಡೆ. ಉಂಡೆನಾಮ ಇದು ಡಾಕ್ಟರ್ ಟಿಆರ್ ಚಂದ್ರಶೇಖರ್ ಅವರ ಪ್ರಸ್ತುತಿ. ರೈತ ಬಾಂಧವರೇ, ಖುಷ್ಕಿ ಜಮೀನುಗಳಲ್ಲಿ ಮಳೆ ನೀರು ಸಂರಕ್ಷಣೆ ಕುರಿತು ಇದೀಗ ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಡಿಪ್ಲೊಮೋ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಬಿಎಂ ಆನಂದ್ ಕುಮಾರ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಆನಂದ್ ಕುಮಾರ್ ಅವರಿಗೆ. ನಮಸ್ತೆ ಸರ್. ನಮ್ಮ ಕೃಷಿಯಲ್ಲಿ ನೀರು ಬಹಳ ಒಂದು ಮಹತ್ವದ ಸ್ಥಾನ ಪಡ್ಕೊಂತತೆ. ಅಂದರೆ ನಮಗೆ ಕೃಷಿ ಮಾಡಬೇಕಂದ್ರೆ ನೀರಿನ ಮೂಲ ಇರಲೇಬೇಕಾಗುತ್ತೆ. ನಾವು ಈಗ ನೀರಾವರಿ ಅಂತ ಇದು ಮಾಡ್ತೀವಿ. ಈ ನೀರಾವರಿಯಲ್ಲಿ ನಮಗೆ ಕೆನಾಲ್ ಇರಿಗೇಷನ್ ಅಂತ ಮಾಡ್ತೇವೆ, ಅಂದರೆ ಕಾಲುವೆಗಳ ಮುಖಾಂತರ ನೀರಾವರಿ ಮಾಡೋದು, ಆಮೇಲೆ ಬಾವಿ ಮುಖಾಂತರ ನೀರಾವರಿ ಮಾಡೋದು, ಅಂದರೆ ಕೊಳವೆ ಬಾವಿ ಮುಖಾಂತರ. ಈಗ ಅಂದರೆ ಬಾವಿಗಳಿಲ್ಲ, ಕೊಳವೆ ಬಾವಿ ಮುಖಾಂತರ ನಾವು ನೀರಾವರಿಯನ್ನು ನಾವು ಬಳಸ್ತಾ ಇರ್ತೇವೆ. ಇನ್ನು ಈ ನೀರಿನ ಮೂಲ ಇಲ್ಲದೆ ನಾವು ಕೃಷಿ ಮಾಡಬೇಕಂದ್ರೆ ಖುಷ್ಕಿಯಲ್ಲಿ ನಾವು ಬೇಸಾಯ ಮಾಡ್ತಿರ್ತೀವಿ. ಈಗ ನಮಗೆ ನೀರಿನ ಮೂಲಗಳಂದ್ರೆ ಈಗ ಬಾವಿ ಒಂದು, ಕೆನಲ್ ಅಂದ್ರೆ, ಮತ್ತೆ ಆಮೇಲೆ ನಮಗೆ ನೈಸರ್ಗಿಕವಾಗಿ ಬರುವಂತ ಒಂದು ಮಳೆ ನೀರು. ಈ ಮಳೆ ನೀರನ್ನ ನಾವು ಸಂರಕ್ಷಣೆ ಮಾಡಿ ಮತ್ತೆ ಅದನ್ನ ನಾವು ಕೃಷಿಯಲ್ಲಿ ಬಳಸ್ಕೊಳ್ಳುವಂತ ಸಂದರ್ಭನೂ ಇರುತ್ತೆ. ಈ ಖುಷ್ಕಿ ಜಮೀನುಗಳಲ್ಲಿ ಈ ಮಳೆ ನೀರು ನಾವು ಸಂರಕ್ಷಣೆ ಮಾಡಬೇಕಂದ್ರೆ ಏನೇನು ಒಂದು ಕ್ರಮಗಳನ್ನು ಅನುಸರಿಸಬೇಕು, ಯಾವ ರೀತಿ ಅದನ್ನು ಸಂಗ್ರಹಣೆ ಮಾಡಬೇಕು, ಅಂದ್ರೆ ಇನ್ನು ಒಂದು ಮೂಲ ತತ್ವಗಳು ಏನಿದಾವಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಈ ಮಳೆ ನೀರು ಸಂರಕ್ಷಣೆ ಮೂಲ ತತ್ವಗಳನ್ನು ನೀವು ಕೇಳಿದರೆ, ಆದರೆ ಇದ್ರ ಬಹಳ ಮುಖ್ಯವಾಗಿ ಭೂಮಿಯ ಮೇಲೆ ಬಿದ್ದ ಮಳೆ ನೀರು ವ್ಯರ್ಥವಾಗಿ ಹರಿದು ಆಚೆ ಹೋಗುವುದನ್ನು ತಪ್ಪಿಸುವುದು ಬಹಳ ಮುಖ್ಯ ಆಗ್ತದೆ. ಅದೇ ರೀತಿ ಬಿದ್ದ ಮಳೆ ನೀರನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಆಯಾ ಭೂಮಿಯಲ್ಲಿಯೇ ಹಿಡಿದಿಟ್ಟು ಇಂಗಿಸುವುದು ಇನ್ನೂ ಬಹಳ ಮುಖ್ಯವಾಗಿರುತ್ತದೆ. ಇನ್ನು ಭೂಮಿಯಲ್ಲಿ ಶೇಖರಣೆ ಮಾಡಿದ ನೀರು ಬೆಳೆಗಳಿಗೆ ಉಪಯೋಗವಾಗುವಂತೆ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ.

ಒಳ್ಳಗೆ ಬೇರಾಗಿ ಬರುವೊಳ್ಳೆ ಆರಾಳ ಒಳ್ಳಗೆ ಬೇರಾಗಿ ಬರುವೊಳ್ಳೆ ತಾಳದ ಗತಿಗೆ ನಲಿಯೋಳೆ ನೀ ತಾಳದ ಗತಿಗೆ ನಲಿಯೋಳೆ ತಾಳದ ಗತಿಗೆ ನಲಿಯೋಳೆ ಶಾರದೆ ತಾಳದ ತೋಡಕ ಬಿಡಿಸಮ್ಮ ತಾಳದ ಗತಿಗೆ ನಳಿಯೋಳೆ ಶಾರದೆ ತಾಳದ ತೋಡಕ ಬಿಡಿಸಮ್ಮ ಕೋಲು ಮಲ್ಲಿಗೆ ಕೋಲಿನ ಕೋಲು ಕೋಲು ಚಿನ್ನದ ಕೋಲಿನ ಕೋಲು ಮಲ್ಲಿಗೆ ಕೋಲಿನ ಕೋಲು ಕೋಲು ಚಿನ್ನದ ಕೋಲಿನ ಕೋಲು ಚಿನ್ನದ ಕೋಲಿನ ಕೋಲು ಕೋಲು ಚಿನ್ನದ ಕೋಲಿನ ಎಂಟಾಳ ಒಳ್ಳಗೆ ಗಂಟಾಗಿ ಬರುವೋಳೆ ಎಂಟಾಳ ಒಳ್ಳಗೆ ಗಂಟಾಗಿ ಬರುವೋಳೆ ಗಂಟೆಯ ಗತಿಗೆ ನಲಿಯೋಳೆ ನೀ ಗಂಟೆಯ ಗತಿಗೆ ನಲಿಯೋಳೆ ಗಂಟೆಯ ಗತಿಗೆ ನಲಿಯೋಳೆ ಶಾರದೆ ಗಂಟಾಲ ತೋಡರ ಬಿಡಿಸಮ್ಮ ಗಂಟೆಯ ಗತಿಗೆ ನಲಿಯೋಳೆ ಶಾರದೆ ಗಂಟಲ ತೋಡರ ಬಿಡಿಸಮ್ಮ ಕೋಲು ಮಲ್ಲಿಗೆ ಕೋಲಿನ ಗೋಲು ಕೋಲು ಚಿನ್ನದ ಕೋಲಿನ ಕೋಲು ಮಲ್ಲಿಗೆ ಕೋಲಿನ ಕೋಲು ಕೋಲು ಚಿನ್ನದ ಕೋಲಿನ ಕೋಲು ಚಿನ್ನದ ಕೋಲಿನ ಕೋಲು ಕೋಲು ಚಿನ್ನದ ಕೋಲಿನ ಬನ್ನಿ ಈಗ ಇಂದಿನ ಕೃಷಿ ಮಾರುಕಟ್ಟೆ ಧಾರಣೆಯನ್ನು ನೋಡೋಣ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆ ಧಾರಣೆ ಇಂತಿದೆ. ಕಡಲೆಕಾಳು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 4,810 ರೂಪಾಯಿಗಳಿಂದ ಗರಿಷ್ಠ 4,900 ರೂಪಾಯಿಗಳು. ಹತ್ತಿ 1,669 ರೂಪಾಯಿಗಳಿಂದ 6,749 ರೂಪಾಯಿಗಳು. ಜೋಳ 2,131 ರೂಪಾಯಿಗಳಿಂದ 2,828 ರೂಪಾಯಿಗಳು. ಮೆಕ್ಕೆಜೋಳ 1,710 ರೂಪಾಯಿಗಳಿಂದ 1,994 ರೂಪಾಯಿಗಳು. ರಾಗಿ 2,321 ರೂಪಾಯಿಗಳಿಂದ 2,381 ರೂಪಾಯಿಗಳು ಕೊಟ್ಟೂರು ಮಾರುಕಟ್ಟೆಯಲ್ಲಿ. ಇನ್ನು ಚಿತ್ರದುರ್ಗದ ಮಾರುಕಟ್ಟೆಯನ್ನು ನೋಡೋದಾದರೆ ಹತ್ತಿ 1,049 ರೂಪಾಯಿಗಳಿಂದ ಗರಿಷ್ಠ 8,699 ರೂಪಾಯಿಗಳು. ಚನ್ನಗಿರಿಯಲ್ಲಿ ರಾಶಿ ಅಡಿಕೆಗೆ 45,499 ರೂಪಾಯಿಗಳಿಂದ 46,039 ರೂಪಾಯಿಗಳಿದೆ. ಇನ್ನು ದಾವಣಗೆರೆ ಮಾರುಕಟ್ಟೆಯನ್ನು ನೋಡೋದಾದರೆ ಸೇಬು 5,000 ರೂಪಾಯಿಗಳಿಂದ 8,000 ರೂಪಾಯಿಗಳು. ಏಲಕ್ಕಿ ಬಾಳೆ 4,000 ರೂಪಾಯಿಗಳಿಂದ 5,000 ರೂಪಾಯಿಗಳು. ಪಚ್ಚಬಾಳೆ 2,500 ರೂಪಾಯಿಗಳಿಂದ 3,000 ರೂಪಾಯಿಗಳು. ಹುರುಳಿಕಾಯಿ 5,000 ರೂಪಾಯಿಗಳಿಂದ 6,000 ರೂಪಾಯಿಗಳು. ಬೀಟ್ರೋಟ್ 1,200 ರೂಪಾಯಿಗಳಿಂದ 15,000 ರೂಪಾಯಿಗಳು. ಹಾಗಲಕಾಯಿ 2,800 ರೂಪಾಯಿಗಳಿಂದ 3,200 ರೂಪಾಯಿಗಳು. ಸೋರೆಕಾಯಿ 1,000 ರೂಪಾಯಿಗಳಿಂದ 1,500 ರೂಪಾಯಿಗಳು. ಬದನೆಕಾಯಿ 1,200 ರೂಪಾಯಿಗಳಿಂದ 1,600 ರೂಪಾಯಿಗಳು. ಗೋರಿಕಾಯಿ 2,800 ರೂಪಾಯಿಗಳಿಂದ 3,200 ರೂಪಾಯಿಗಳು. ಎಲೆಕೋಸು 500 ರೂಪಾಯಿಗಳಿಂದ 800 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ 6,000 ರೂಪಾಯಿಗಳಿಂದ 7,000 ರೂಪಾಯಿಗಳು. ಕ್ಯಾರೆಟ್ 1,600 ರೂಪಾಯಿಗಳಿಂದ 2,000 ರೂಪಾಯಿಗಳು. ಹೂಕೋಸು 800 ರೂಪಾಯಿಗಳಿಂದ 1,200 ರೂಪಾಯಿಗಳು. ಸಪೋಟ 1,500 ರೂಪಾಯಿಗಳಿಂದ 2,000 ರೂಪಾಯಿಗಳು. ಸೌತೆಕಾಯಿ 1,600 ರೂಪಾಯಿಗಳಿಂದ 2,000 ರೂಪಾಯಿಗಳು. ನುಗ್ಗೆಕಾಯಿ 1,200 ರೂಪಾಯಿಗಳಿಂದ 1,600 ರೂಪಾಯಿಗಳು. ಬೆಳ್ಳುಳ್ಳಿ 2,800 ರೂಪಾಯಿಗಳಿಂದ 7,200 ರೂಪಾಯಿಗಳು. ದ್ರಾಕ್ಷಿ 2,500 ರೂಪಾಯಿಗಳಿಂದ 3,000 ರೂಪಾಯಿಗಳು. ಅವರೆಕಾಯಿ 3,000 ರೂಪಾಯಿಗಳಿಂದ 3,500 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ 3,000 ರೂಪಾಯಿಗಳಿಂದ 3,500 ರೂಪಾಯಿಗಳು. ನೆಲಗಡಲೆ 2,899 ರೂಪಾಯಿಗಳಿಂದ 7,149 ರೂಪಾಯಿಗಳು. ಕರ್ಬೂಜ 1,500 ರೂಪಾಯಿಗಳಿಂದ 2,000 ರೂಪಾಯಿಗಳು. ನವಿಲುಕೋಸು 1,200 ರೂಪಾಯಿಗಳಿಂದ 1,600 ರೂಪಾಯಿಗಳು. ಬೆಂಡೆಕಾಯಿ 3,000 ರೂಪಾಯಿಗಳಿಂದ 3,500 ರೂಪಾಯಿಗಳು. ನಿಂಬೆಹಣ್ಣು 3,000 ರೂಪಾಯಿಗಳಿಂದ 4,000 ರೂಪಾಯಿಗಳು. ಮೆಕ್ಕೆಜೋಳ 1,635 ರೂಪಾಯಿಗಳಿಂದ 2,019 ರೂಪಾಯಿಗಳು, ಮಾವಿನ ಹಣ್ಣು 3,500 ರೂಪಾಯಿಗಳಿಂದ 4,500 ರೂಪಾಯಿಗಳು, ಮೌಸಂಬಿ 3,500 ರೂಪಾಯಿಗಳಿಂದ 4,000 ರೂಪಾಯಿಗಳು, ಈರುಳ್ಳಿ 300 ರೂಪಾಯಿಗಳಿಂದ 1,450 ರೂಪಾಯಿಗಳು, ಪಪ್ಪಾಯಿ 1,200 ರೂಪಾಯಿಗಳಿಂದ 2,000 ರೂಪಾಯಿಗಳು, ಅನಾನಸ್ 1,800 ರೂಪಾಯಿಗಳಿಂದ 2,200 ರೂಪಾಯಿಗಳು, ದಾಳಿಂಬೆ 3,500 ರೂಪಾಯಿಗಳಿಂದ 4,000 ರೂಪಾಯಿಗಳು, ಆಲೂಗಡ್ಡೆ 1,200 ರೂಪಾಯಿಗಳಿಂದ 1,400 ರೂಪಾಯಿಗಳು, ಮೂಲಂಗಿ 1,500 ರೂಪಾಯಿಗಳಿಂದ 2,000 ರೂಪಾಯಿಗಳು, ರಾಗಿ 2,250 ರೂಪಾಯಿಗಳಿಂದ 2,445 ರೂಪಾಯಿಗಳು, ಹೀರೆಕಾಯಿ 2,800 ರೂಪಾಯಿಗಳಿಂದ 3,200 ರೂಪಾಯಿಗಳು, ಹಾಗೆಯೇ ಸೀಮೆ ಬದನೆಕಾಯಿ 1,200 ರೂಪಾಯಿಗಳಿಂದ 1,600 ರೂಪಾಯಿಗಳು, ಸುವರ್ಣಗೆಡ್ಡೆ 2,800 ರೂಪಾಯಿಗಳಿಂದ 3,200 ರೂಪಾಯಿಗಳು, ತೊಂಡೆಕಾಯಿ 2,500 ರೂಪಾಯಿಗಳಿಂದ 3,000 ರೂಪಾಯಿಗಳು, ಕಲ್ಲಂಗಡಿ 1,000 ರೂಪಾಯಿಗಳಿಂದ 2,000 ರೂಪಾಯಿಗಳು. ಇನ್ನು ಬಳ್ಳಾರಿ ಮಾರುಕಟ್ಟೆಯಲ್ಲಿ ಸಜ್ಜೆ ಪ್ರತಿ ಕ್ವಿಂಟಲ್ಗೆ 1,889 ರೂಪಾಯಿಗಳಿಂದ ಗರಿಷ್ಠ 2,480 ರೂಪಾಯಿಗಳಿದೆ.